ಪಾರ್ಟಿ ಬೇಕೇ ಬೇಕು. ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ. ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸ್ತಿಲ್ವಾ? ನೋ ಶೇರಿಂಗ್. RBI ಹೇಳ್ತಾ ಇದೆ ಜಾಗರೂಕರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:51:04. ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಶುಚಿಯಾದ ಹಾಲಿನ ಉತ್ಪಾದನೆ. ಈ ಕುರಿತು ಡಾಕ್ಟರ್ ಸಿದ್ದರಾಮಣ್ಣ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಸಿದ್ದರಾಮಣ್ಣ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈಗ ನಮ್ಮಲ್ಲಿ ಸಾಕಷ್ಟು ಜನ ಈ ಹೈನುಗಾರಿಕೆಯಲ್ಲಿ ತೊಡಗಿದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ಗ್ರಾಮೀಣ ಮಹಿಳೆಯರ ಪಾಲು ಸಿಂಹ ಪಾಲು ಅಂತ ಹೇಳ್ಬೋದು ಈ ಹೈನುಗಾರಿಕೆಯಲ್ಲಿ. ಹೌದು, ಈ ಹಾಲನ್ನು ನಾವು ಸರಿಯಾದ ರೀತಿಯಲ್ಲಿ ಕರೆದು ಅದನ್ನು ಡೈರಿಗಳಿಗೆ, ಹಾಲು ಸಂಘಗಳಿಗೆ ಕೊಡಬೇಕಾಗತ್ತೆ. ಯಾಕೆಂದರೆ ಒಬ್ಬರು ಯಾರಾದರೂ ಸ್ವಲ್ಪ ತಪ್ಪು ಮಾಡಿದರೂ ಕೂಡ ಇಡೀ ಹಾಲು ಕೆಟ್ಟೋಗುವಂಥ ಮತ್ತು ಅದರ ಗುಣಮಟ್ಟ ಸರಿ ಇಲ್ಲದೆ ಇರೋ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ತಾವಿವತ್ತು ನಮ್ಮ ರೈತ ಮಹಿಳೆಯರಿಗೆ, ರೈತ ಬಾಂಧವರಿಗೆ ಈ ಶುದ್ಧವಾದಂಥ ಹಾಲಿನ ಉತ್ಪಾದನೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ಶುಚಿಯಾದ ಹಾಲು ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ, ಶುಚಿಯಾದ ಹಾಲು ಅಂತ ಹೇಳಿದ್ರೆ ರೈತರು ಉತ್ಪಾದನೆ ಮಾಡತಕ್ಕಂತ ಹಾಲು ಸೂಕ್ಷ್ಮಾಣುಜೀವಿಗಳಿಂದ ಮುಕ್ತವಾಗಿರ್ಬೇಕು, ಮತ್ತೆ ಹಾಲಿನಲ್ಲಿ ಕನಿಷ್ಠ ಪಕ್ಷ 3.5% ಕೊಬ್ಬಿರಬೇಕು, 8.5% SNF ಅಂಶ ಅಂತ ನಾವು ಏನ್ ಹೇಳ್ತೀವಿ ಅದಿರಬೇಕು. ಮತ್ತೆ ನಾವೇನು ಈ ಕ್ಷೀರಮಾಪಕದ ಸಾಂದ್ರತೆ ಅಂತ ಕರಿತೀವಿ, ಲ್ಯಾಕ್ಟೋಮೀಟರ್ ರೀಡಿಂಗ್ ಅಂತೇಳಿ, ಕನಿಷ್ಠ ಪಕ್ಷ ಅಂದ್ರೆ 27-28% ಕ್ಷೀರಮಾಪಕ ಸಾಂದ್ರತೆ ಬಂದ್ರೆ ಅದನ್ನು ನಾವು ಅತ್ಯುತ್ತಮ ಗುಣಮಟ್ಟದ ಹಾಲು ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಈ ಶುಚಿಯಾದ ಹಾಲಿನ ಉತ್ಪಾದನೆಯನ್ನ ನಾವು ಮಾಡಬೇಕಾದ್ರೆ ಬೇರೆ ಬೇರೆ ಅಂಶಗಳು ಇದ್ರ ಮೇಲೆ ಪ್ರಭಾವ ಬೀರ್ತವೆ. ಆ ಒಂದು ಅಂಶಗಳು ಯಾವ್ಯಾವ ಅಂತೀರಿ? ನೋಡಿ, ಶುದ್ಧವಾದ ಹಾಲನ್ನ ಉತ್ಪಾದನೆ ಮಾಡತಕ್ಕಂತ ವಿಧಾನಕ್ಕೆ ಅನೇಕ ಪ್ರಾಮುಖ್ಯತೆಗಳಿದ್ದಾವೆ. ಶುದ್ಧ ಹಾಲು ಉತ್ಪಾದನೆ ಮಾಡಿದಾಗ ರೈತನಿಗೆ ಉತ್ತಮವಾದ ಬೆಲೆ ಸಿಗುತ್ತೆ, ಆಮೇಲೆ ನಾವು ಸಾಕಷ್ಟು ಕಾಲ ಶೇಖರಣೆ ಮಾಡಬಹುದು, ಆಮೇಲೆ ಹಾಲಿನ ಗುಣಮಟ್ಟ ಹೆಚ್ಚಾಗುತ್ತೆ. ಇದೆಲ್ಲರೇ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಗ್ರಾಹಕರ ಆರೋಗ್ಯದ ಸುರಕ್ಷತೆ. ಏನವರು ರೈತರು ಹಾಲನ್ನ ಸೊಸೈಟಿಗೆ ಹಾಕ್ತಾರೆ ಅದನ್ನ ನಾವೆಲ್ಲ ತಗೊಂಡು ಹಾಲನ್ನ ಕುಡಿತೀವಿ, ಸಮ ಗ್ರಾಹಕರ ಆರೋಗ್ಯನೂ ಸಹ ಮುಖ್ಯ. ಮತ್ತೆ ಇತ್ತೀಚೆಗೆ ನೀವು ಕೇಳಿರ್ಬೋದು, ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಹಾಲು ಪದಾರ್ಥಗಳನ್ನು ರಫ್ತು ಮಾಡ್ತಾ ಇದೀವಿ. ನಾವು ಉತ್ತಮ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಿದ್ದೇ ಆದ್ರೆ ಹೆಚ್ಚು ಹಾಲು ಮತ್ತು ಹಾಲಿನ ಉತ್ಪಾದ ಪದಾರ್ಥಗಳನ್ನ ನಾವು ರಫ್ತು ಮಾಡಬಹುದು. ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ಶುದ್ಧವಾದ ಹಾಲಿನ ಉತ್ಪಾದನೆ ಮತ್ತೆ ಹೆಚ್ಚಿನ ಹಣವನ್ನ ರೈತ ಸಹ ಪಡಿಬಹುದು. ಇದಕ್ಕೆ ಶುದ್ಧವಾದ ಹಾಲು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಾಕಷ್ಟು ಅಂಶಗಳನ್ನ ರೈತ ನಿರ್ವಹಣೆ ಮಾಡಿಕೊಂಡು ಶುದ್ಧ ಹಾಲಿನ ಉತ್ಪಾದನೆಯನ್ನ ಮಾಡಬಹುದು. ಅಂದ್ರೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರ್ತವೆ ಅಂತ ನೋಡಿ, ಅಂಶಗಳನ್ನ ನಾವು ಒಂದೊಂದೇ ಹೇಳ್ಕೊಂತ ಹೋದ್ರೆ ನಮ್ಮ ಹಸು ಅಥವಾ ಎಮ್ಮೆಗಳ ನಿರ್ವಹಣೆ, ಕೊಟ್ಟಿಗೆಯ ಶುದ್ಧತೆ, ಹಾಲು ಕರೀತಕ್ಕಂತ ಮಹಿಳೆ ಅಥವಾ ರೈತ, ಹಾಲು ಕರೀತಕ್ಕಂತ ಯಂತ್ರ ಪರಿಚರಕಗಳು, ಮತ್ತು ಹಾಲಿನ ಶೇಖರಣೆ, ಹಾಲಿನ ಗುಣಮಟ್ಟ. ಈಗ ರಾಸುಗಳ ನಿರ್ವಹಣೆಗೆ ಬಂದ್ರೆ ಈ ರಾಸುಗಳು ಆರೋಗ್ಯವಾಗಿರ್ಬೇಕು ಯಾವಾಗಲೂ. ಆರೋಗ್ಯ ನಿರ್ವಹಣೆ ಬಹಳ ಮುಖ್ಯ, ಬಹಳ ಮುಖ್ಯ. ನಾವು ಕಾಲಕಾಲಕ್ಕೆ ಲಸಿಕೆಯನ್ನು ಹಾಕಿಸ್ತಿರ್ಬೇಕು, ಯಾವುದೇ ಕಾಯಿಲೆ ಬಂದರೂ ಸಹ ತಕ್ಷಣ ಪಶುವೈದ್ಯರನ್ನ ಸಂಪರ್ಕಿಸಿ ಸುಚಿಕಿತ್ಸೆಯನ್ನು ಕೊಡಿಸ್ಬೇಕು. ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ನಮ್ಮ ರಾಸುಗಳು ಉಣ್ಣೆ ಮತ್ತು ಚಿಕಿಟದಿಂದ ಮುಕ್ತವಾಗಿರಬೇಕು. ಹಾಲು ಕರೆಯೋದಕ್ಕಿಂತ ಅರ್ಧ ಗಂಟೆ ಮುಂಚೆ ನಾವು ರಾಸುಗಳನ್ನು ಪ್ರತ್ಯೇಕವಾದ ಒಂದು ಪ್ರಶಾಂತವ ಸ್ಥಳಕ್ಕೆ ನಾವು ಸ್ಥಳಾಂತರಿಸಬೇಕು. ಆವಾಗ ಆಹಾರ ಮತ್ತು ನೀರಿನ ಪೂರೈಕೆಯನ್ನ ಮಾಡಬೇಕು. ಅತಿ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ನಾವು ಕೆಚ್ಚಲನ್ನ ತೊಳಿಬೇಕು. ಉದಾಹರಣೆ, ನಿಮ್ಮಲ್ಲಿ ಸರ್ವೇ ಸಾಮಾನ್ಯ ಸಿಗ್ತಕ್ಕಂಥ ಪೊಟಾಷಿಯಂ ಪರ್ಮಾಂಗನೇಟ್ ಅಂತಕ್ಕಂಥ ಒಂದು ರಾಸಾಯನಿಕವನ್ನು ನೀರಲ್ಲಿ ಹಾಕಿ ಅದು ಒಂದು ಕೆಂಪು ಬಣ್ಣಕ್ಕಾಗ್ಬಿಡುತ್ತೆ, ಅದನ್ನ ಕೆಚ್ಚಲನ್ನು ತೊಳಿಬೇಕು. ಮತ್ತು ಶುದ್ಧವಾದ ಒಂದು ಬಿಳಿ ಬಟ್ಟೆಯಿಂದ ಕೆಚ್ಚಲನ್ನ ಒರೆಸಬೇಕು. ಹಾಲು ಕರೆಯೋದಕ್ಕಿಂತ ಮುಂಚೆ ನಾವು ಹಾಲಿನ ಸರ ಅಂತ ಏನ್ ಹೇಳ್ತೀವಿ, ಮೊದಲನೇ ಸರ ಅಂತ ಹಳ್ಳಿ ಕಡೆ ಹೇಳ್ತಾರೆ, ಅದನ್ನ ಬೇರೆ ಪಾತ್ರೆಗೆ ಕರೆದು ಹಾಕೋಬೇಕು. ಇದ್ಯಾಕೆ ಹಾಕೋಬೇಕು ಅಂತ ಹೇಳಿದ್ರೆ, ಮೊದಲನೇ ಸರದಲ್ಲಿ ಬರ್ತಕ್ಕಂಥ ಹಾಲೇನಾದ್ರೂ ತುಂಬಾ ಗಟ್ಟಿಯಾಗಿದ್ದು ಅಥವಾ ರಕ್ತ ಬಂದ್ರೆ ನಮ್ಮ ರಾಸುಗಳಿಗೆ ಕೆಚ್ಚಲುಭವಾಗಿದೆ ಅಂತ ನಮಗೆ ತಕ್ಷಣ ಗೊತ್ತಾಗುತ್ತೆ. ಹಸುವನ್ನು ನಾವು ತಕ್ಷಣ ಹಾಲು ಕರೆಯೋದನ್ನು ನಿಲ್ಲಿಸಿಬಿಟ್ಟು ಮುಂದಿನ ಹಸುಗೆ ನಾವು ಹೋಗ್ಬೋದು. ಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ಹಾಲು ಕರೆಯೋದ್ರೆ ನಾವು ಆದಷ್ಟು ಬೇಗ ಮುಗಿಸ್ಬೇಕು, ಸುಮಾರು 3-4 ನಿಮಿಷದಲ್ಲಿ ಮುಗಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಆಕ್ಸಿಟೋಸಿನ್ ಅಂತಕ್ಕಂಥ ಒಂದು ಪ್ರಚೋದಕ ಹಾಲು ಕರೆಯುವಾಗ ಸೋವಿನ ದೇಹದಲ್ಲಿ ಉತ್ಪತ್ತಿಯಾಗಿ ಅದರ ಲೆವೆಲ್ ಬೇಗ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಅಷ್ಟು 4-5 ನಿಮಿಷದಲ್ಲಿ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ಆದಷ್ಟು ಬೇಗ ಹಾಲನ್ನ ನಾವು 3-4 ನಿಮಿಷ ಒಳಗಡೆ ಕರ್ಕೊಂಡ್ಬರ್ಬೇಕು. ಆಮೇಲೆ ಹಾಲು ಕರೆದ ನಂತರ ನಾವು ಈ ಕೆಚ್ಚಲು ಅಥವಾ ಮಲೆ ತೊಟ್ಟನ್ನ ಕ್ರಿಮಿನಾಶಕ ದ್ರಾವಣದಲ್ಲಿ 4 ಮಲೆತೊಟ್ಟನ್ನ ಹತ್ತಬೇಕು. ಸೊ ಹತ್ತಿದ್ರಾಗ ಏನಾಗುತ್ತೆ, ನಮ್ಮ ಕೊಟ್ಟಲ್ಲಿ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲೊಳಗಡೆ ಸೇರ್ಕೊಳ್ಳೋದಿಲ್ಲ, ನಮ್ಗೆ ಕೆಚ್ಚಲುಭಾವ ಬರ್ತದ್ದು ಬಹಳ ಕಡಿಮೆ ಆಗುತ್ತೆ. ಜೊತೆಗೆ ಕಾಯಿಲೆ ಬಂದಿರತಕ್ಕಂತ ರಾಸುಗಳನ್ನು ನಾವು ಹಾಲನ್ನು ಕರಿಬೇಕಾದ್ರೆ ಕೊನೆ ಕರಿಬೇಕು. ಉದಾಹರಣೆಗೆ ರೈತ ಒಂದು 4-5 ಹಸುಗಳು ಸಾಕಿರ್ತಾನೆ, ಒಂದೆರಡು ಹಸುಗಳು ಕಾಯಿಲೆ ಬಂದ್ಬಿಟ್ಟಿರುತ್ತೆ, ಕಾಯಿಲೆ ಬಂದಿರತಕ್ಕಂತ ಹಸುಗಳಿಂದ ಹಾಲನ್ನು ಕೊನೆಗೆ ಹಾಕೋಬೇಕು. ಆರೋಗ್ಯವಂತ ರಾಸುಗಳನ್ನ ಬೇಗ ಕರಿಬೇಕು. ಇದು ಮುಖ್ಯವಾಗಿ ನಾವು ಹಸು ಅಥವಾ ಎಮ್ಮೆಗಳ ಆರೋಗ್ಯ ಕಾಪಾಡಿಕೊಳ್ಳೋದ್ರ ಕಡೆ ಕೂಡ ಗಮನವನ್ನು ಕೊಡಬೇಕಾಗುತ್ತೆ. ಹೌದು, ಕಾಲಕಾಲಕ್ಕೆ ಲಸಿಕೆಗಳನ್ನ ಹಾಕಿಸಿಕೊಂಡು ಆರೋಗ್ಯ ಚೆನ್ನಾಗಿರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಇನ್ನೊಂದು, ತಾವು ಎರಡನೇದು ಹೇಳಿದ್ದು ಕೊಟ್ಟಿಗೆ ಶುದ್ಧತೆ ಅಂತ, ಇದ್ರ ಬಗ್ಗೆ ಯಾವ ರೀತಿ ಗಮನ ವಹಿಸಬೇಕಾಗುತ್ತೆ? ನೋಡಿ, ಕೊಟ್ಟಿಗೆ ಶುದ್ಧತೆ ಪ್ರಮುಖವಾದಂತಹ ಅಂಶ. ನಮ್ಮ ರೈತರು ಸರ್ವೇ ಸಾಮಾನ್ಯರು ಕೊಟ್ಟಿಗೆ ಶುದ್ಧತೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನು ಕೊಡೋದಿಲ್ಲ. ಎಲ್ಲೋ ಕಟ್ಟಿರ್ತಾರೆ, ಸಗಣಿ ಹಾಕಿರುತ್ತೆ, ಗಜಲ ಹಾಕಿರುತ್ತೆ, ಅದ್ರ ಮೇಲೆ ಮಲಕ್ಕೊಳ್ಳುತ್ತೆ. ಸೊ ಆ ತರ ಮಾಡಬಾರ್ದು. ಕೊಟ್ಟಿಗೆನಲ್ಲಿ ನಾವು ಒರಟಾಗಿರ್ತಕ್ಕಂತ ಒಂದು ಕಲ್ಲು ಚಪ್ಪಡಿಯನ್ನ ಬಳಸಬೇಕು. ಕಾಲಕಾಲಕ್ಕೆ ಸಗಣಿ ಮತ್ತು ಗಂಜಲವನ್ನ ತೆಗೆತಿರ್ಬೇಕು. ಆಮೇಲೆ ಕೊಟ್ಟಿಗೆ ಒದ್ದೆ ಆಗಿರ್ಬಾರ್ದು, ಕೊಟ್ಟಿಗೆ ಯಾವಾಗಲೂ ಸ್ವಲ್ಪ ಒಣಗಿರಬೇಕು. ಆಮೇಲೆ ಕ್ರಿಮಿನಾಶಕಗಳನ್ನ ಸಿಂಪಡಿಸಬೇಕು. ಯಾವ್ದು ಸಿಗ್ಲಿಲ್ಲ ಅಂತ ಹೇಳಿದ್ರೆ, ನಾವು ಹೇಳಿದ್ರೆ ಪೊಟಾಷಿಯಂ ಪರ್ಮಾಂಗನೇಟು, ಅದು ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಇರ್ತಕ್ಕಂಥ ಅರಿಶಿನವನ್ನು ನೀರಿಗೆ ಹಾಕ್ಬಿಟ್ಟು ಸಿಂಪಡಣೆ ಮಾಡ್ಬೋದು. ಸೊ ಇಷ್ಟು ಮಾಡಿದ್ದೆ ಆದ್ರೆ ನಮ್ಮ ಕೊಟ್ಟಿಗೆಗಳಲ್ಲಿ ಸೂಕ್ಷ್ಮಾಣು ಜೀವಿಗಳು ಉಳ್ಕೊಳ್ಳೋದಿಲ್ಲ. ಈ ಸೂಕ್ಷ್ಮಾಣು ಜೀವಿಗಳಿದ್ರೆ ನಮಗೆ ಜಾಸ್ತಿ ಈ ಕೆಚ್ಚಲುಭಾವು ಬರೋದು. ಮತ್ತೆ ಕೊಟ್ಟಿಗೆನಲ್ಲಿ ಎಲ್ಲೂ ಸಂಧಿ ಇರಬಾರ್ದು, ಅಲ್ಲಿ ಸಂಧಿನಲ್ಲಿ ಉಣ್ಣೆ ಮತ್ತು ಚಿಕ್ಕಗಳು ಜಾಸ್ತಿಯಾಗಿ ಆಶ್ರಯ ಪಡೆದ್ಬಿಟ್ಟು ನಮ್ಮ ರಾಸುಗಳಿಗೆ ಎತ್ತುಕೊಂಡು ನಮ್ಗೆ ಏನ್ ಹೇಳ್ತೀವಿ ನಾವು, ತೈಲೇರಿಯಾ, ಹೆಬಿಸಿಯಾ ಅಂತ ಕಾರ್ಯಗಳನ್ನ ತರಿಸ್ತವೆ. ಇದಲ್ಲದೆ ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ, ಕೊಟ್ಟಿಗೆನಲ್ಲಿ ನಾವು ಯಾವುದೇ ರೀತಿಯ ಆಹಾರ ಸಾಮಗ್ರಿಗಳನ್ನ ಶೇಖರಿಸಬಾರ್ದು. ಉದಾಹರಣೆಗೆ ಹುಲ್ಲನ್ನು ಶೇಖರಿಸೋದಾಗ್ಲಿ, ಫೀಡ್ ಅನ್ನ ಶೇಖರಿಸಿ ಮಾಡಬಾರ್ದು. ಯಾಕೆಂದ್ರೆ ಹಾಲು ಕರಿಯಕ್ ಹೋದಾಗ ನಾವು ಹಾಲಿಗೆ ಬಿದ್ದು ಬಿಡುತ್ತೆ, ಶುದ್ಧ ಹಾಲು ಏನಾಗುತ್ತೆ, ಅಶುದ್ಧ ಹಾಲು ಆಗ್ಬಿಡುತ್ತೆ. ಸೊ ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ, ಕೊಟ್ಟಿಗೆ ಒಣಗಿರಬೇಕು, ಸಗಣಿ ಮತ್ತು ಗಜಗಳನ್ನು ತೆಗೆದು ಶುದ್ಧಗೊಳಿಸ್ತಾ ಇರಬೇಕು, ಆದಷ್ಟು ಕ್ರಿಮಿನಾಶಕಗಳನ್ನು ಸಿಂಪಡಿಸ್ತಾ ಇರಬೇಕು. ಮತ್ತೆ ಕೊಟ್ಟಿಗೆ ವಾತಾವರಣ ಬಹಳ ಶುದ್ಧವಾಗಿರ್ಬೇಕು. ಹೌದೌದು, ಅಂದ್ರೆ ಅಲ್ಲಿ ಧೂಳು ಇಂಥದೆಲ್ಲ ಇದ್ರೆ ಹಾಲಿಗೆ ಬರುವಂತ ಸಾಧ್ಯತೆ ಇರುತ್ತೆ. ಹೌದು, ಇನ್ನ ಹಾಲನ್ನ ಕರೆಯುವಂತವ್ರು ಏನು ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ? ನೋಡಿ, ಹಾಲು ಕರೀತಕ್ಕಂತ ರೈತ ಅಥವಾ ರೈತ ಮಹಿಳೆ ಅಥವಾ ಕೂಲಿಕಾರ ಯಾರಾದ್ರೂ ಆಗಿರ್ಲಿ, ಇದ್ರ ಬಗ್ಗೆ ಜಾಸ್ತಿ ಅವರು ಇಂಪಾರ್ಟೆನ್ಸ್ ಅನ್ನ ಕೊಡೋದಿಲ್ಲ. ಸೊ ಹಾಲು ಕರೀತಕ್ಕಂತ ರೈತ ತುಂಬಾ ಆರೋಗ್ಯವಾಗಿರ್ಬೇಕು. ಆಮೇಲೆ ಸರ್ವೇ ಸಾಮಾನ್ಯರೇನು ರೈತರು ವ್ಯವಸಾಯದ ಕೆಲಸ ಮಾಡ್ತಿರ್ತಾರೆ, ಉಗುರು ಕಟ್ ಮಾಡ್ಕೊಂಡಿರೋದಲ್ಲ, ಕೈ ಒಡೆದಿರುತ್ತೆ, ಏನು ಮಾಡೋದಕ್ಕಾಗಲ್ಲ. ಸೊ ಆದಷ್ಟು ನಾವು ರೈತರು ಕೈಯಲ್ಲಿರ್ತಕ್ಕಂಥ ಉಗುರುಗಳನ್ನ ಕತ್ತರಿಸ್ಕೋಬೇಕು. ಆಮೇಲೆ ಕೈ ಒಡೆದಿರಬಾರ್ದು. ಆಮೇಲೆ ಹಾಲು ಕರೆಯುತ್ತಿರ್ಬೇಕಾದ್ರೆ ಕೆಮ್ಮು ಅಥವಾ ಸೀನೋದನ್ನ ಮಾಡಬಾರ್ದು. ಆಮೇಲೆ ತಲೆ ಕೂದಲನ್ನ ಸರಿಯಾಗಿ ಕತ್ತರಿಸ್ಕೊಂಡಿರ್ಬೇಕು. ಕೆಲವರು ಏನ್ ಮಾಡ್ತಾರೆ, ಹಾಲು ಕರೆಯುತ್ತಿರ್ಬೇಕಾದ್ರೆ ಬೀಡಿ ಸಿಗರೇಟ್ ಸೇರ್ತಾ ಇರ್ತಾರೆ, ಎಂಜಲು ಒಗಿತಾ ಇರ್ತಾರೆ. ಇದೆಲ್ಲ ಏನಾಗುತ್ತೆ, ಇವೆಲ್ಲ ನಾವು ಕೆಮ್ಮು ಸೀನು ಮಾಡಿದಾಗ ನಮ್ಮ ದೇಹದಿಂದ ಸೂಕ್ಷ್ಮಜೀವಿಗಳು ಹಾಲಿಗೆ ಬೀಳ್ತವೆ, ಹಾಲು ಕೆಟ್ಟೋಗುತ್ತೆ. ಈ ಕೈ ಒಡೆದಿದ್ರೆ ಕೈಯಿಂದ ನಮ್ಮಲ್ಲಿರ್ತಕ್ಕಂಥ ರಕ್ತ ಕೀವ ಹೋಗಿ ಹಾಲಿಗೆ ಬೀಳುತ್ತೆ. ಉಗುರು ಕತ್ತರಿಸಿಲ್ಲ ಅಂತ ಹೇಳಿದ್ರೆ ಉಗುರಲ್ಲಿರ್ತಕ್ಕಂಥ ಕಸ ಹೋಗಿ ಹಾಲಿಗೆ ಸೇರುತ್ತೆ, ಶುದ್ಧ ಹಾಲಾಗಿ ಅಶುದ್ಧ ಹಾಲು ಹಾಕ್ಬಿಡುತ್ತೆ. ಅದರಿಂದ ರೈತರು ಆದಷ್ಟು ಉಗುರು ಕತ್ತರಿಸ್ಕೊಳ್ಳೋದಾಗ್ಲಿ, ಕೈ ಒಡೆದಿರೋದನ್ನ ನೋಡ್ಕೊಳ್ಳೋದಾಗ್ಲಿ ಮಾಡ್ಕೊಂಡಿದ್ರೆ ಶುದ್ಧವಾದ ಹಾಲನ್ನು ನಾವು ಉತ್ಪಾದನೆ ಸಹ ಮಾಡಬಹುದು. ಇನ್ನ ಈ ಹಾಲನ್ನು ಕರೆಯೋದಕ್ಕೆ ಯಂತ್ರಗಳನ್ನು ಉಪಯೋಗಿಸ್ತಾರಲ್ಲ, ಹೌದು ನೋಡಿ, ಅದರಲ್ಲಿ ಏನು ನಾವು ಗಮನಿಸಬೇಕಾದ್ರೆ ನೋಡಿ, ಇತ್ತೀಚೆಗೆ ನಮ್ಮ ಸಹಕಾರ ಸಂಘಗಳಲ್ಲಿ ಕಮ್ಯುನಿಟಿ ಮಿಲ್ಕಿಂಗ್ ಪಾರ್ಲರ್ ಸೆಟಪ್ ಮಾಡಿದ್ದಾರೆ. ಒಂದು ಹಳ್ಳಿನಲ್ಲಿ ಎಲ್ಲ ರೈತರುಗಳು ಆಕಳುಗಳನ್ನ ಒಂದೇ ಜಾಗದಲ್ಲಿ ಹೊಡ್ಕೊಂಡ್ಬಂದು ಹಾಲು ಕರೆಯ ಯಂತ್ರಗಳನ್ನ ಬಳಸಿ ಹಾಲನ್ನ ಕರೀತಾರೆ. ಇದು ಒಂದು ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಒಂದು ಒಳ್ಳೆಯ ಹೆಜ್ಜೆ ಅಂತ ನಾವು ಹೇಳ್ಬೋದು. ಸೊ ಹಾಲು ಕರೆಯ ಯಂತ್ರಗಳನ್ನ ಬಿಸಿಲಿನಲ್ಲಿ ತೊಳಿಬೇಕು, ಯಾವುದೇ ರೀತಿ ಅಡಚಣೆಗಳು ಇರದಂಗೆ ನಾವು ಹಾಲು ಕರೆಯುವ ರಂಧ್ರಗಳನ್ನ ನೋಡ್ಕೋಬೇಕು. ರಂಧ್ರಗಳನ್ನ ಹೊರಟಾಗಿರಕ್ಕೆ ಬಿಡಬಾರದು ನಾವು. ರಂಧ್ರಗಳು ತುಂಬಾ ಮೃದುವಾಗಿರಬೇಕು. ಕೆಲವರು ಏನ್ ಮಾಡ್ತಾರೆ, ರಕ್ತ ಬರೋವರೆಗೂ ಹಾಲು ಕರೆದು ಬಿಡ್ತಾರೆ. ಆತರ ನಾವು ಮಾಡಬಾರ್ದು. ಆಮೇಲೆ ಹಾಲು ಕರೆ ಯಂತ್ರದಲ್ಲಿ ವ್ಯಾಕ್ಯೂಮ್ ಅಥವಾ ಸರಾಗವಾಗಿ ಬರ್ತಾ ಇಲ್ಲ ಅಂತ ನಾವು ನೋಡ್ಕೊಂತಿರ್ಬೇಕು ಆಗಾಗ್ಗೆ. ಆಮೇಲೆ 2-3 ನಿಮಿಷ ಒಳಗಡೆ ನಾವು ತಕ್ಷಣ ಹಾಲನ್ನ ಕರೆದು ಬಿಡ್ಬೇಕು. ಅದು ಎಷ್ಟೇ ಲೀಟರ್ ಹಾಲು ಕೊಡ್ಲಿ, ಸೊ ಅಷ್ಟು ಬೇಗ ಅದು ಹಾಲನ್ನು ನಾವು ಕರಿಬೇಕಾಗುತ್ತೆ. ಇದು ಮುಖ್ಯವಾಗಿ ಯಂತ್ರಗಳನ್ನ ಬಳಸುವಾಗ ನಾವು ಅನುಸರಿಸಬೇಕಾದಂತಹ ಕ್ರಮಗಳ ಬಗ್ಗೆ. ಹೌದು. ಇನ್ನು ನಾವು ಪಾತ್ರಗಳನ್ನು ಬಳಸ್ತೀವಿ, ಮತ್ತೆ ಕೆಲವೊಂದು ಉಪಕರಣಗಳನ್ನು ಕೂಡ ಇದರಲ್ಲಿ ಬಳಸ್ತಾ ಇರ್ತೀವಿ. ಹೌದು. ಇದ್ರ ಬಗ್ಗೆ ಏನು ಗಮನ ವಹಿಸಬೇಕಾಗುತ್ತೆ ನೋಡಿ, ನಮ್ಮ ಹಳ್ಳಿ ಕಡೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಮ್ಮ ರೈತರು ಬಕೆಟ್ ಅಲ್ಲಿ ತಗೊಂಡೋಗೋದು, ಬಿಂದಿಗೆಲ್ ತಗೊಂಡೋಗಿ ಹಾಲು ಹಾಕೋದು, ಈ ತಾಮ್ರದ ಪಾತ್ರೆಗಳಲ್ಲಿ ತಗೊಂಡೋಗಿ ಹಾಲು ಹಾಕೋದು ಮಾಡ್ತಾರೆ. ಅದರಲ್ಲಿ ಹಾಲು ಆದಷ್ಟು ಬೇಗ ಹೋಗೋ ಸಾಧ್ಯತೆ ಜಾಸ್ತಿ. ಅದರಿಂದ ಇತ್ತೀಚೆಗೆ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲೂ ಸಹ ಹೇಳ್ತಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನೇ ಬಳಸಿ. ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳಲ್ಲಿ ಬಳಸಿದ್ರೆ ನಿಮಗೆ ಹಾಲು ಕೆಡೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಸ್ಟೈನ್ಲೆಸ್ ಪಾತ್ರೆಗಳನ್ನ ಬಳಸಿದ ನಂತರ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಪಾತ್ರೆಗಳನ್ನ ಒಣಗಿಸಬೇಕು. ಆಮೇಲೆ ಈ ಸ್ಟೈನ್ಲೆಸ್ ಪಾತ್ರೆಗಳನ್ನ ಹಾಲು ಕರೆಯೋದಕ್ಕೆ ಮಾತ್ರ ಉಪಯೋಗಿಸಬೇಕು. ಈ ಹಳ್ಳಿ ಕಡೆ ಸ್ಟೈನ್ಲೆಸ್ ಪಾತ್ರೆಗಳು ಬಿಟ್ಟು ಸಾಂಬಾರ್ ಮಾಡ್ಲಿಕ್ಕೆ, ಅನ್ನ ಮಾಡ್ಲಿಕ್ಕೆ ಉಪಯೋಗಿಸಿ ಮತ್ತೆ ಹಾಲು ಹಾಕಕ್ ಹೋಗ್ತಾರೆ. ಆತರ ಮಾಡಬಾರ್ದು. ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನ ಹಾಲು ಕರೆಯೋದಕ್ಕೆ ಮಾತ್ರ ಸಪರೇಟ್ ಆಗಿ ಇಟ್ಕೊಂಡು ಅದರಲ್ಲಿ ಹಾಲನ್ನ ಸಂಘಕ್ಕೆ ಸರಬರಾಜು ಮಾಡಬೇಕು. ಹಾಲು ಹಾಕಿದ ನಂತರ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿಬಿಟ್ಟು ಜೋಡಿಸಿ ಇಟ್ಬಿಟ್ಟು ಆಯ್ತು. ಈ ಪಾತ್ರೆಗಳಿಗೆ ಸಂಬಂಧಪಟ್ಟ ಅಂಶ, ರಾಸುಗಳಿಂದ ಹಾಲು ಕರೆದ ನಂತರ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಯಲ್ಲಿ ಶೇಖರಣೆ ಮಾಡಿ ಆದಷ್ಟು ನಮ್ಮ ಮನೆಯಲ್ಲಿ ತಣ್ಣಗಿರೋ ಜಾಗದಲ್ಲಿ ಹಾಲನ್ನ ಶೇಖರಣೆ ಬಿಸಿಲಲ್ಲಿ ಇಡಬಾರ್ದು. ಶೇಖರಣೆ ಒಂದು ಗಂಟೆ 2 ಗಂಟೆ ಶೇಖರಣೆ ಮಾಡಬೇಕು. ಸಂದರ್ಭ ಬಂದಾಗ ತಣ್ಣಗಿರ್ತಕ್ಕಂಥ ವಾತಾವರಣದಲ್ಲಿ ಹಾಲನ್ನ ಶೇಖರಣೆ ಇಟ್ಟು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸರಬರಾಜು ಮಾಡಬೇಕು. ಕೆಲವರು ಏನ್ ಮಾಡ್ತಾರೆ, ನಮ್ಮ ರೈತರಿಗೆ ದುರಾಸೆ ಜಾಸ್ತಿ, ಒಂದೊಂದ್ಸರಿ ಹಾಲಿಗೆ ನೀರನ್ನು ಹಾಕ್ಬಿಡ್ತಾರೆ ದುಡ್ಡು ಜಾಸ್ತಿ ಬರಲಿ ಅಂತ. ಕೆಲವರು ಏನ್ ಮಾಡ್ತಾರೆ, ಬೆಳಿಗ್ಗೆ ಹಾಲನ್ನ ಮಧ್ಯಾಹ್ನ ಹಾಕ್ಬಿಡ್ತಾರೆ, ಸಾಯಂಕಾಲ ಸಪ್ಲೈ ಮಾಡ್ತಾರೆ. ಕೆಲವರು ಹಾಲಿಗೆ ಸೋಡಾ ಹಾಕ್ಬಿಡ್ತಾರೆ, ಕೆಲವರು ಸಕ್ಕರೆ ಹಾಕ್ಬಿಡ್ತಾರೆ ಡಿಗ್ರಿ ಬರಲಿ ಅಂತ ಹೇಳ್ಬಿಟ್ಟು. ಹಂಗಾಗಿ ಇವೆಲ್ಲ ಮಾಡಬಾರ್ದು. ಬೆಳಿಗ್ಗೆ ಮತ್ತೆ ಸಾಯಂಕಾಲ ಕರೆದ ಹಾಲನ್ನ ಬೆಳಿಗ್ಗೆ ಸಪ್ಲೈ ಮಾಡೋದು, ಸಾಯಂಕಾಲ ಕರೆದ ಅದನ್ನ ಬೆಳಿಗ್ಗೆ ಹಾಕೋದು. ಈ ತರ ಮಾಡಿದ್ರೆ ಹಾಲಿನ ಗುಣಮಟ್ಟ ಹಾಳಾಗ್ಬಿಟ್ಟು ನಾವೊಬ್ರು ಮಾಡ್ತಕ್ಕಂಥ ತಪ್ಪಿಗೆ ಒಂದು ಕ್ಯಾನ್ ಪೂರ್ತಿ ಹಾಲು ಹಾಳಾಗೋಗ್ಬಿಟ್ಟು ನಮ್ಮ ಸಂಘಕ್ಕೆ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಅದರಿಂದ ಈ ದಿಸೆಯಲ್ಲಿ ನಮ್ಮ ರೈತರು ಹಾಲು ಕರೆದ ತಕ್ಷಣ 1 ಗಂಟೆ ಅಥವಾ 2 ಗಂಟೆ ಅಷ್ಟು ಶೇಖರಣೆ ಮಾಡಿ ನಂತರ ಸಂಘಕ್ಕೆ ಸರಬರಾಜು ಮಾಡಿದ್ರೆ ಉತ್ತಮ ಗುಣಮಟ್ಟವನ್ನು ನಾವು ಕಾಪಾಡ್ಕೋಬಹುದು. ಮತ್ತೆ ಈ ರಾಸುಗಳನ್ನ ನಾವು ಶುಚಿವಾದಂತ ವಾತಾವರಣದಲ್ಲಿ ಕಟ್ಟಿ ಹಾಲನ್ನ ಕರಿಬೇಕು. ಹೌದು. ಮತ್ತೆ ಹಾಲು ಕರೆಯೋದಕ್ಕಿಂತ ಮುಂಚೆ ಈ ಆಹಾರವನ್ನ ಕೊಡಬೇಕಾಗುತ್ತೆ. ಹಾಲು ಕರೆಯ ಸಂದರ್ಭದಲ್ಲಿ ಕೊಡಬಾರದು. ಒಂದ್ ವೇಳೆ ಕೊಟ್ರೆ ಆ ಧೂಳು ಇದೆಲ್ಲ ಬೀಳುವಂತ ಸಾಧ್ಯತೆ ಅಲ್ಲ. ಅಲ್ಲಿ ಏನಾಗುತ್ತೆ, ಇಲ್ಲಿ ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ, ಕೆಲವರು ಇವಾಗಲೂ ಸಹ ಪ್ರಾಕ್ಟೀಸ್ ಇದೆ, ಹಾಲು ಕರೆಯುವಾಗ ಹಸುವಿನ ಗಮನ ಎಲ್ಲ ಆಹಾರದ ಕಡೆ ಹೋಗ್ಬಿಡುತ್ತೆ. ನಾನು ಆಗ್ಲೇ ಏನ್ ಹೇಳಿದೆ, ಈ ಆಕ್ಸಿಟೋಸಿನ್ ಅಂತಕ್ಕಂತ ಹಾರ್ಮೋನ್ ಅಥವಾ ಪ್ರಚೋದಕ ಏನ್ ಹೇಳ್ತೀವಿ, ಅದು ನಮ್ಗೆ ರಾಸುವಿನ ದೇಹದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಆಗೋದಿಲ್ಲ. ಸೊ ಉತ್ಪತ್ತಿ ಆಗದಲ್ಲ ಇದ್ದಾಗ ಏನಾಗುತ್ತೆ, ಹಾಲಿನ ಪ್ರಮಾಣನು ಸಹ ಕಡಿಮೆ ಆಗ್ಬೋದು. ಅದಕ್ಕೆ ನಾವೇನ್ ಹೇಳ್ತೀವಿ, ಹಸು ಹಾಲು ಕರೋದಕ್ಕಿಂತ 1/4 ಗಂಟೆ ಮುಂಚೆ ಏನು ನೀವು ನೀರು ಕುಡಿಸ್ತೀರಾ, ಏನು ಆಹಾರ ಕೊಡ್ತೀರಾ ತಿನ್ನಿಸ್ಬಿಟ್ಟು ಹಸು ಪ್ರಶಾಂತವಾಗಿ ನೋಡ್ಕೊಂಡಾಗ, ನೀವು ಕೆಚ್ಚಲು ತೊಳೆದಾಗ ಆಕ್ಸಿಟೋಸಿನ್ ಅಂತಕ್ಕಂತ ಹಾರ್ಮೋನ್ ಅಥವಾ ಪ್ರಚೋದಕ ಕೆಚ್ಚಲಲ್ಲಿ ಬಂದು ಜಾಸ್ತಿ ಹಾಲನ್ನ ಬರಂಗೆ ಮಾಡುತ್ತೆ. ಈಗ ಕೆಲವು ರೈತರು ಈ ಕ್ಷೀರಮಾಪಕದ ಅಳತೆ ಅಂದ್ರೆ ಈ ಲ್ಯಾಕ್ಟೋಮೀಟರ್ ರೀಡಿಂಗ್ ಅಂತೀವಲ್ಲ, ಇದು ಬಹಳ ಕಡಿಮೆ ಬರುತ್ತೆ ಅಂತ ದೂರ್ತಾ ಇರ್ತಾರೆ. ಹೌದು. ಇದು ಯಾತಕ್ಕಾಗಿ ಅಂತೀರ? ನೋಡಿ, ಸರ್ವೇ ಸಾಮಾನ್ಯವಾಗಿ ನಮ್ಮಲ್ಲಿ ಮಳೆಗಾಲ ಕಳೆದ ನಂತರ ಬೇಸಿಗೆಕಾಲ ಪ್ರಾರಂಭದಲ್ಲಿ ಏನ್ ಹೇಳ್ತೀವಿ ನಾವು, ಲೋ ಲ್ಯಾಕ್ಟೋಮೀಟರ್ ರೀಡಿಂಗ್ ಕ್ಷೀರಮಾಪದಲ್ಲಿ ಅಥವಾ ಹಳ್ಳಿ ಕಡೆ ಸರ್ವೇ ಸಾಮಾನ್ಯವಾಗಿ ಡಿಗ್ರಿ ಬರಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಕಡೆ SNF ಬರಲಿಲ್ಲ ಅಂತಾರೆ, ಕೊಬ್ಬಿನಂಶ ಕಡಿಮೆ ಆಯ್ತು ಅಂತ ಹೇಳ್ತಾರೆ. ಸೊ ನಾವು ಒಂದು ಹಾಲಿನ ಒಳ್ಳೆಯ ಗುಣಮಟ್ಟದ ಹಾಲು ಅಂತ ಹೇಳಿದ್ರೆ 3/5% ಕೊಬ್ಬಿರಬೇಕು, 8.5% SNF ಇರಬೇಕು. ಆಮೇಲೆ ಏನು ಕ್ಷೀರಮಾಪಕ ಸಾಂದ್ರತೆ ಅಥವಾ ಲ್ಯಾಕ್ಟೋಮೀಟರ್ ರೀಡಿಂಗ್ ಅಥವಾ ಡಿಗ್ರಿ ಅಂತ ಏನ್ ಹೇಳ್ತೀವಿ, ಕನಿಷ್ಠ ಅಂದ್ರೆ 28-30% ಬರಬೇಕು. ಇದರಲ್ಲಿ ಯಾವುದೇ ಕಡಿಮೆ ಬಂದ್ರೆ ಸಹ ನಾವು ಹಾಲಿನ ಗುಣಮಟ್ಟ ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ಸೊ ನಾವು ಸರ್ವೇ ಸಾಮಾನ್ಯವಾಗಿ ಮಳೆಗಾಲ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಉದಾಹರಣೆಗೆ ಹಸಿರು ಹುಲ್ಲನ್ನು ನಾವು ಹಸುಗಳ ದೇಹದ ತೂಕದ 5% ಕೊಡಿ ಅಂತ ಹೇಳ್ತೀವಿ. ಒಂದು ಹಸು 4 ಕೆಜಿ ತೂಕ ಇದ್ರೆ ಸುಮಾರು 20 ಕೆಜಿ ಅಷ್ಟು ಹಸಿ ಹುಲ್ಲನ್ನ ರೈತ ಕೊಡ್ಬೇಕಾಗುತ್ತೆ. ಆಮೇಲೆ ಈ ಒಣಹುಲ್ಲನ್ನ ಅಷ್ಟೇ ಹಸುವಿನ ದೇಹದ ತೂಕದ 2% ಕೊಡಿ ಅಂತ ಹೇಳಿ, ಅಂದ್ರೆ ಸುಮಾರು 400 ತೂಕ ಇದ್ದಾಗ ಒಂದು 8 kg ಅಷ್ಟು ಒಣಹುಲ್ಲನ್ನ ಕೊಡ್ಬೇಕು. ಆಮೇಲೆ ಪಶು ಆಹಾರ ಆದ್ರೆ 1-2 kg ದೇಹದ ನಿರ್ವಹಣೆಗೆ, ಪ್ರತಿ 2.5 liter ಹಾಲು ಉತ್ಪಾದನೆಗೆ 1 kg ಪಶು ಆಹಾರ ಕೊಡ್ತೀವಿ ಅಂತ ಕೊಡ್ಬೇಕು ಅಂತ ಹೇಳ್ತೀವಿ. ಸರ್ವೇ ಸಾಮಾನ್ಯವಾಗಿ ಒಂದು 10 liter ಕೊಡ್ತಕ್ಕಂತ ಹಸು ಅಥವಾ ಎಮ್ಮೆಗೆ ನಾವು ಒಂದು 5 kg ಅಷ್ಟು ಪಶು ಆಹಾರ, ಒಂದು 20 kg ಅಷ್ಟು ಹಸಿ ಹುಲ್ಲು, ಒಂದು 6-8 kg ಅಷ್ಟು ಒಣ ಹುಲ್ಲನ್ನು ಕೊಟ್ಟಿದ್ದೆ ಆದ್ರೆ ಆ ರಾಸು ಸಹ ಆರೋಗ್ಯ ಇರ್ತದೆ, ಒಳ್ಳೆ ಹಾಲನ್ನು ಸಹ ಉತ್ಪಾದನೆ ಮಾಡ್ತದೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಮಳೆಗಾಲ ನಿಂತು ಯಾವಾಗ ಹಸಿರು ಹುಲ್ಲಿನ ಅಭಾವ ಕಾಣುತ್ತಾ, ರೈತ ಏನ್ ಮಾಡ್ತಾನೆ, ಹಸಿರು ಹುಲ್ಲನ್ನ ಬಿಟ್ಟುಬಿಟ್ಟು ಜಾಸ್ತಿ ಒಣ ಹುಲ್ಲು ಕಡೆ ಹೋಗ್ತಾನೆ. ಹಸಿರು ಹುಲ್ಲು ಪೂರ್ತಿ ಕಡಿಮೆ ಆಗ್ಬಿಡುತ್ತೆ. ಆ ಹಸಿರು ಹುಲ್ಲಿಗೆ ಬದಲಿಗೆ ಅವನು ಪಶು ಆಹಾರನು ಜಾಸ್ತಿ ಮಾಡೋದಿಲ್ಲ, ನಮ್ಮ ಒಣ ಹುಲ್ಲನ್ನು ಜಾಸ್ತಿ ಮಾಡೋದಿಲ್ಲ. ಅವಾಗ ಏನಾಗುತ್ತೆ, ನಮ್ಮ ರಾಸುಗಳಲ್ಲಿ ಶಕ್ತಿ ಮತ್ತೆ ಪ್ರೋಟೀನ್ ಅಂಶದ ಕೊರತೆ ಉಂಟಾಗುತ್ತೆ. ಜೊತೆಗೆ ನಮ್ಮ ರೈತರು ಸರ್ವೇ ಸಾಮಾನ್ಯ, ನಾನು ಸಹ ನೋಡಿದ್ದೀನಿ, ಖನಿಜಾಂಶಗಳ ಮಿಶ್ರಣವನ್ನು ಕೊಡೋದಿಲ್ಲ. ಖನಿಜಾಂಶಗಳ ಮಿಶ್ರಣ ದಿನನಿತ್ಯ 50 gram ಖನಿಜಾಂಶಗಳ ಮಿಶ್ರಣವನ್ನು ಸರ್ವೇ ಸಾಮಾನ್ಯವಾಗಿ ಕೊಡಬೇಕು. ಹಸಿರು ಹುಲ್ಲು ಯಾವಾಗ ಕಡಿಮೆ ಮಾಡ್ತಾರೋ, ಹಸಿರು ಹುಲ್ಲಿಂದ ಬರತಕ್ಕಂಥ ಖನಿಜಾಂಶ ಕೊರತೆ ಜಾಸ್ತಿ ಆಗ್ಬಿಡುತ್ತೆ. ಹಂಗಾಗಿ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಹಸಿರು ಹುಲ್ಲನ್ನ ರೈತರು ಕೊಡಲು ಇರತಕ್ಕಂಥದ್ದು, ಒಣ ಹುಲ್ಲನ್ನು ಜಾಸ್ತಿ ಮಾಡ್ತಾರೆ, ಆಮೇಲೆ ಪಶು ಆಹಾರನ ಜಾಸ್ತಿ ಮಾಡೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ರೈತರು ಅಂತ ಹೇಳಿದ್ರೆ, ಹಸಿರು ಹುಲ್ಲು ಎಲ್ಲ ಸಿಗುತ್ತದೆ ತಂದ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಒಣ ಹುಲ್ಲಿನ ಸಂಸ್ಕರಣೆ ಮಾಡ್ಕೋಬಹುದು. ನಾನಾಗಲೇ ಹೇಳಿದೆ, ಒಣ ಹುಲ್ಲಿಗೆ 2% ಯೂರಿಯಾವನ್ನ ಹಾಕೊಂಡು ಅದರಲ್ಲಿ ಅದನ್ನ ಉಪಚಾರ ಕೊಟ್ಟು ಅದನ್ನ ಪ್ರೋಟೀನ್ ಭರಿತ ಹುಲ್ಲನ್ನ ಮಾಡಿ ಅದನ್ನ ಹಾಕೋಬಹುದು. ಜೊತೆಗೆ ಸ್ವಲ್ಪ ಏನು ಖನಿಜಾಂಶ ಅಥವಾ ನಮ್ಮ ಅನ್ನಾಂಗಗಳ ಕೊರತೆ ಇರುತ್ತೆ, ಅದನ್ನ ನಾವು ಮಿನರಲ್ ಮಿಕ್ಸರ್ ಅಂತ ಏನ್ ಹೇಳ್ತೀವಿ, ಖನಿಜಾಂಶಗಳ ಮಿಶ್ರಣದ ಮೂಲಕ ಅದನ್ನ ಕೊಟ್ಕೋಬಹುದು. ಜೊತೆಗೆ ಅಡಿಗೆ ಸೋಡಾ ಕೊಟ್ಟರು ಸಹ ಇದು 4 degree ಮೇಲೆ ಬರುತ್ತೆ. ಸುಮಾರು ದಿನ ಒಂದು 50 gram ಅಷ್ಟು ಅಡಿಗೆ ಸೋಡಾವನ್ನ ರೈತ ಒಂದು ಹಸು ಕೊಟ್ಟಿದ್ದೆ ಆದ್ರೆ ಇದು ಸಹ ಬರುತ್ತೆ. ಜೊತೆಗೆ ಬೇಳೆಕಾಳುಗಳ ಸಿಪ್ಪೆಯನ್ನ ಸಹ ತಿನ್ನಿಸಬಹುದು. ಇಷ್ಟನ್ನ ಮಾಡಿಕೊಂಡ್ರೆ ಡಿಗ್ರಿ ಏನು ಕಡಿಮೆ ಆಗಿರುತ್ತೆ ಅದನ್ನ ನಾವು ವಾಪಸ್ಸು ತರಿಸಬಹುದು. ಈ ರೀತಿಯಾಗಿ ನಮ್ಮ ರೈತ ಬಾಂಧವರು ಈ ಶುಚಿಯಾದ ಹಾಲಿನ ಉತ್ಪಾದನೆಯನ್ನ ಮಾಡಿಕೊಂಡು ಒಳ್ಳೆ ಗುಣಮಟ್ಟದ ಹಾಲಿನ ಉತ್ಪಾದನೆಯನ್ನ ಮಾಡಿದರೆ ಅವರಿಗೆ ಒಳ್ಳೆ ಬೆಲೆ ಕೂಡ ಸಿಗುತ್ತೆ. ಮತ್ತೆ ನಮ್ಮ ಏನು ಸಂಘದ ಮೂಲಕ ನಾವು ಹಾಲಿನ ಒಂದು ವ್ಯವಹಾರವನ್ನು ಏನು ಮಾಡ್ತಾ ಇದ್ವಿ, ಅದು ಕೂಡ ಉತ್ತಮವಾಗಿ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಶುದ್ಧವಾದಂಥ ಶುಚಿಯಾದ ಹಾಲಿನ ಉತ್ಪಾದನೆ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಇದುವರೆಗೆ ಶುಚಿಯಾದ ಹಾಲಿನ ಉತ್ಪಾದನೆ ಈ ಕುರಿತು ಡಾಕ್ಟರ್ ಸಿದ್ದರಾಮಣ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಜೇನು ಕೃಷಿ ಕುರಿತು ಮಾಹಿತಿ. ನಮ್ಮಲ್ಲಿರುವಂಥ ವಿವಿಧ ಬಗೆಯ ಜೇನು ನೊಣಗಳಲ್ಲಿ ತುಡುವೆ ಜೇನು ಅಥವಾ ಪೊಟ್ರೆ ಜೇನು ಎಪಿಸ್ತೆರನ ಇಂಡಿಕಾ ಮಾತ್ರ ಸಾಕರಕ್ಕೆ ಯೋಗ್ಯವಾಗಿದೆ. ಇದರ ಜೊತೆಗೆ ಹೊರದೇಶದ ತಳಿಯಾದಂಥ ಎಪಿಸ್ ಮೆಲ್ಲಿಫೆರಾ ಎನ್ನುವಂಥ ಒಂದು ತಳಿಯನ್ನು ಕೂಡ ಸಾಕಾಣಿಕೆ ಮಾಡುವಂಥ ಪ್ರಯತ್ನಗಳು ನಡೆದಿದ್ದಾವೆ. ಈ ತಳಿ ಅತಿ ಸಾಧು ಸ್ವಭಾವದ ತಳಿ, ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಸ್ಥಿರವಾಗಿ ನೆಲೆಸುತ್ತೆ. ಆದರೆ ಇದಕ್ಕೆ ಹೆಚ್ಚು ಆಹಾರ ಬೇಕಾಗುತ್ತೆ. ಒಂದು ಜೇನುಗೂಡಿನಲ್ಲಿ ರಾಣಿ, ಕೆಲಸಗಾರ ನೊಣ ಮತ್ತು ಗಂಡು ನೊಣಗಳೆಂಬ 3 ವಿಧದ ನೊಣಗಳಿರ್ತವೆ. ಒಂದು ಸಾಧಾರಣ ಜೇನು ಕುಟುಂಬದಲ್ಲಿ ಸುಮಾರು 20,000-40,000 ಜೇನು ನೊಣಗಳಿದ್ದು ಅವುಗಳಲ್ಲಿ ಒಂದೇ ಒಂದು ರಾಣಿ ನೊಣ ಇರುತ್ತೆ, ಉಳಿದವೆಲ್ಲನೂ ಕೆಲಸಗಾರ ನೊಣಗಳಾಗಿರ್ತವೆ. ಗಂಡು ನೊಣಗಳು ಹೊಸ ರಾಣಿ ಉತ್ಪತ್ತಿಯಾಗುವಂಥ ಕಾಲದಲ್ಲಿ ಮಾತ್ರ ಕಾಣಿಸ್ಕೊಳ್ತವೆ. ರಾಣಿ ನೊಣ ಕುಟುಂಬದ ಕೇಂದ್ರ ಬಿಂದುವಾಗಿರುತ್ತೆ. 2-3 ವರ್ಷದವರೆಗೆ ಅದು ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿಯನ್ನು ಮಾಡ್ತಾ ಇರುತ್ತೆ. ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, ಹೊಟ್ಟೆ ಉದ್ದವಾಗಿದ್ದು ಮೊನಚಾಗಿರುತ್ತೆ, ಕಪ್ಪು ಕಂದು ಬಣ್ಣವನ್ನು ಹೊಂದಿರುತ್ತೆ. ಗಂಡು ನೊಣಗಳು ಬಣ್ಣದಲ್ಲಿ ಅತಿ ಕಪ್ಪಾಗಿರ್ತವೆ, ರಾಣಿ ನೊಣಕ್ಕಿಂತ ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ. ಗಂಡು ನೊಣಗಳ ಮುಖ್ಯ ಕೆಲಸ ಅಂದರೆ ಹೊಸ ರಾಣಿ ನೊಣದ ಜೊತೆಯಲ್ಲಿ ವಂಶಾಭಿವೃದ್ಧಿಗೆ ಸಂಪರ್ಕವನ್ನು ಹೊಂದುವಂಥದ್ದು. ಈ ಸಂಪರ್ಕದ ನಂತರ ಉಳಿಯುವಂಥ ಗಂಡು ನೊಣಗಳನ್ನು ಕೆಲಸಗಾರ ನೊಣಗಳು ಕೊಂದಾಕ್ತವೆ. ಜೇನು ಕುಟುಂಬದಲ್ಲಿ ಅತ್ಯಂತ ಮುಖ್ಯವಾದಂಥವು ಅಂದರೆ ಕೆಲಸಗಾರ ನೊಣಗಳು. ಇವು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ, ತಿಳಿ ಕಂದು ಮೈ ಬಣ್ಣವನ್ನು ಹೊಂದಿರ್ತವೆ, ಹೊಟ್ಟೆಯ ತುದಿ ಚೂಪಾಗಿರುತ್ತೆ, ಒಂದು ಚುಚ್ಚುವಂಥ ಮುಳ್ಳಿರುತ್ತೆ. ಕಾಲುಗಳು ಮತ್ತು ಬಾಯಿಯ ಭಾಗಗಳು ಸೂಕ್ತವಾಗಿ ಮಾರ್ಪಾಟಾಗಿರ್ತವೆ. ಪರಾಗ ಮತ್ತು ಮಕರಂದ ಸಂಗ್ರಹಣೆ ಮತ್ತು ಕೋಶಗಳ ನಿರ್ಮಾಣಕ್ಕೆ

ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಪೂಕಳ ಪರಕಟಕೇರಿಗಳರಳನ್ನ ನೆಲ್ಲಿರ ಬೊಗ್ಗ ದೇವಯ್ಯ ಎಂಗಡ ಪೊಣ್ಣು ನೆಲ್ಲಿರ ಮಲ್ಲಿಗೆ ಅಯ್ಯಂಗ ಇಂದು ವೈಪತ್ತು ಮರಣಪಟ್ಟಿತು. 67 ಬೈತ್ರ ನೆಲ್ಲಿರ ಮಲ್ಲಿಗೆ ತಾಮನೆ ಪೆಮ್ಮಂಡ ತೂಚಮಕೇರಿ ಆಖಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗ ಎಂಡ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪಿ, ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ಕಡೆಯಿಂದ ಮಡಿಕೇರಿ ಪೇಟನ ಗಾಂಧಿ ಭವನದಲ್ಲಿ ಹಸಿರು ಕ್ರಾಂತಿನ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ನಡೆದ ಕಾರ್ಯಕ್ರಮನ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಉದ್ಘಾಟನೆ ಮಾಡಿದ. ಅಲ್ಲಿಂದ ಅವರು ಮಾತಾಡಿ, ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿನ ಹರಿಕಾರಾಗಿ ರಕ್ಷಣಾ ಮಂತ್ರಿಯಾಗಿ ಕಾರ್ಮಿಕ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದರು. ರಾಷ್ಟ್ರದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜೀವನ ಸಾಧನೆಯನ್ನು ಎಲ್ಲವೂ ತಿಳ್ಕೊಳ್ಳೋಕು, ಸ್ವಾತಂತ್ರ್ಯ ಹೋರಾಟಗಾರನಾಗಿ ಶೋಷಿತರ ಧ್ವನಿಯಾಗಿ ರಾಜಕಾರಣಿಯಾಗಿದ್ದ ಅವರ ಬದುಕು ಆದರ್ಶ ಮತ್ತು ಮಾದರಿ ಯಾವುದು, ರಾಷ್ಟ್ರದ ಏಳಿಗೆಯಲ್ಲಿ ಎಲ್ಲವರ ಪ್ರಗತಿ ಹುಟ್ಟುತ್ತ ಹೇಳ್ತಾ ಇದ್ದಾವು, ದೇಶಕ್ಕೆ ಮಾದರಿಯಾಗೋಳತ್ತ ಹೇಳ್ದು. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾರ್ಯಜನ ಪ್ರಾಧ್ಯಾಪಕ ಪ್ರೊಫೆಸರ್ ಡಾಕ್ಟರ್ ಶ್ರೀಧರ ಹೆಗಡೆಯವರು ಮಾತಾಡಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಆದರ್ಶ ಬದುಕಿನ ಮೌಲ್ಯಗ ನಮ್ಮೆಲ್ಲವಕ್ಕೂ ದಾರಿದೀಪ ಆಟು. ಬಿಹಾರದ ಗರೀಬ ಕುಟುಂಬದಲ್ಲಿ ಹುಟ್ಟಿ ಬಾಲ್ಯ ಜೀವನನ ಕಷ್ಟಂದನೆ ಎದುರಿಸಿ ಅಲ್ಲಿಂದ ಬದುಕಿನ ಉದ್ದಕ್ಕೂ ಹೋರಾಟದ ಏಳಿಗೆಯನ್ನು ಕಂಡ ಇವು. ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ತುಂಬ ಸಣ್ಣ ಪ್ರಾಯದ ಮಂತ್ರಿಯಾಗಿ ಕೆಲಸ ಮಾಡಿಳು. ಕಾರ್ಮಿಕ ಮಂತ್ರಿಯಾಗಿ ಕಾರ್ಮಿಕರ ಏಳಿಗೆಗೆ ಸುಮಾರು ಥರದ ಕಾನೂನುಗಳ ತಂದು ಕಾರ್ಮಿಕರ ಏಳಿಗೆಗೆ ಕಷ್ಟಪಟ್ಟಳು. ಕೃಷಿ ಮಂತ್ರಿಯಾಗಿ ದೇಶದ ಆಹಾರ ಉತ್ಪಾದನೆಯನ್ನು ಅಭಿವೃದ್ಧಿ ಮಾಡಿ ಹಸಿರು ಕ್ರಾಂತಿನ ಹರಿಕಾರಾತ ಹೆಸರನ್ನು ಪಡೆದಳು. ಇವರ ಸಾಧನೆ ಎಲ್ಲವಕ್ಕೂ ಗೊತ್ತಿರೋಕೂತ ಹೇಳ್ದು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕ ಶೇಖರ್ ರಾವ್ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಮಡಿಕೇರಿ ತಾಲೂಕಿನ ಆರ್ಟಿಸಿಲಿ ಕಂದಾಯ ಗೊತ್ತು ಮಾಡದ ಜಾಗಗಳಿಗೆ ಕಂದಾಯ ಗೊತ್ತು ಮಾಡುವ ನಿಟ್ಟಿನಲ್ಲಿ ಪ್ರಾಯೋಗಿಕ ಗ್ರಾಮ ಆಗಿ ಆಯ್ಕೆ ಮಾಡುವ ಕುರಿತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಹಾಗೆ ಮಡಿಕೇರಿ ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಮಡಿಕೇರಿ ತಾಲೂಕಿನ ಮಡಿಕೇರಿ ಹೋಬಳಿನ ಕೋಡಂಬೂರು ಗ್ರಾಮನ ಕಂದಾಯ ಗೊತ್ತು ಮಾಡದೇ ಇರುವ ಸರ್ವೆ ನಂಬರ್ಗಳಿಗೆ ಕಂದಾಯ ಗೊತ್ತು ಮಾಡುವ ನಿಟ್ಟಿನಲ್ಲಿ ಪ್ರಾಯೋಗಿಕ ಗ್ರಾಮ ಆಗಿ ಆಯ್ಕೆ ಮಾಡಿಳು. ಈ ಕೆಲಸ ಇದೇ ತಾರೀಕು 21ರಿಂದ ಶುರುವಾಗಿ ಜೂನ್ 15ಕ್ಕೆ ಮುಟ್ಟ ಅಳತೆ ಮಾಡುವ ಕೆಲಸನ ಮಾಡಿಕೆ ವೇಳಾಪಟ್ಟಿನ ಗೊತ್ತು ಮಾಡಿಳುತ್ತ ಮಡಿಕೇರಿ ಹೋಬಳಿನ ಕಂದಾಯ ಪರಿವೀಕ್ಷಕರು ತಿಳಿಸಿಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತಾಧಿಕಾರಿಗ ಇದೇ ತಾರೀಕು 9ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಕುಶಾಲ್ ನಗರ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದಿನಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡಿದು, ಬೇಕು ಬೇಕು ದಣಿಸುವುದು, ದುಡ್ಡು ಚೊಟ್ಟಿಕೆ ಪ್ಯಾಚಾಡುದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಳು. ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ನಾಳೆಯಿಂದ ತಾರೀಕು 29ಕ್ಕೆ ಮುಟ್ಟ 21 ದಿನಗಳ ಕಾಲ ಅನುಭವಸ್ಥ ತರಬೇತುದಾರರಿಂದ ಬ್ಯಾಸಿಗೆ ಶಿಬಿರ ಏರ್ಪಾಡಾಟುತ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿಳು. ಗೌಡ ಯುನಿಂಗ್ ಸ್ಟಾರ್ ಮರಗೋಡು ಇವರ ಕಡೆಯಿಂದ ಗೌಡ ಕುಟುಂಬಗಳ ನಡುವಿನ ಸುರುನ ವರ್ಷದ ಗೌಡ ಕ್ರಿಕೆಟ್ ಹಬ್ಬ ಏಪ್ರಿಲ್ 26ರಿಂದ ಮೇ 9ಕ್ಕೆ ಮುಟ್ಟ ಮರಗೋಡಿನ ಭಾರತೀಯ ಜೂನಿಯರ್ ಕಾಲೇಜಿನ ಆಟದ ಬಣಿಲಿ ಏರ್ಪಾಡಾಟು. ಭಾಗವಹಿಸುವ ಕುಟುಂಬ ತಂಡಕ್ಕೆ ಹೆಸರು ಕೊಡಿಕೆ ಇದೇ 8 ಆಖೇರಿ ದಿನಾತ ನಡೆಸುವ ಮಾಹಿತಿನ ಕೊಟ್ಟಳು. ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವ ಮುನ್ಸೂಚನೆ ಪ್ರಕಾರ ಕೊಡಗು ಜಿಲ್ಲೆಯಲ್ಲಿ ಇದೇ 9ಕ್ಕೆ ಮುಟ್ಟ ಮೋಡ ಮುಚ್ಚಿದ ವಾತಾವರಣ ಇದ್ದದೆ ಹಾಗೆ ಸಾಧಾರಣ ಮಳೆ ಆದೇತ ಮಾಹಿತಿ ಸಿಕ್ಕಿತು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕೇಂದ್ರ ಲೋಕಸೇವಾ ಆಯೋಗದ ನಡೆಸುವ ಐಎಎಸ್ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗದ ನಡೆಸುವ ಕೆಎಎಸ್ ಪೈಪೋಟಿ ಪರೀಕ್ಷೆಗಳಿಗೆ 50 ದಿನಗಳ ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ಕೊಟ್ಟವೆ. ಕುಸಿರವ್ ಇದೇ 9ರೊಳಗೆ ಹೆಸರು ಕೊಡಕುತ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರು ತಿಳಿಸಿಳು.

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇನುಳ್ಳ ನಾಯಕಂಡ ಲಾಂಛನ ಬೊಪ್ಪಣ್ಣ. ಕೊಡವ ಒಕ್ಕಡೊಕ್ಕಡ ನಡುಲು ನಡಪ ಕ್ರಿಕೆಟ್ ಕಳಿಕೂಟ ಈ ಕುರಿ ಚೆಕ್ಕರ ಒಕ್ಕಕಾರ ನಡತಿಯನುಂಡು. ಪೊನ್ನಂಪೇಟೆ ತಾಲೂಕರ ಹುದಿಕೇರಿ ಉಳ್ಳ ಜನತಾ ಹೈಸ್ಕೂಲ್ ಪರಂಬಲ್ ಇಂದ ಚೆಕ್ಕರ ಕ್ರಿಕೆಟ್ ಕಪ್ಗೆ ಮೊಳಿಯಿಟ್ಟಿತು. ಈ ಸಂದರ್ಭದ ವಿರಾಜಪೇಟೆ ಶಾಸಕಗಳಾನ ಎಎಸ್ ಪೊನ್ನಣ್ಣ ಇಂಗ ಉದ್ಘಾಟನೆ ಮಾಡಿತ್ತು. ಅಲ್ಲಿಂಜ ತಕ್ಕ ಪರಂದ ಅವು ಕ್ರೀಡೆ ಮನಸ್ಸು ಪಿಂಜ ತಡಿಕ ಖುಷಿನ ತಪ್ಪ ಅಲ್ಲ ತನಂಗಡ ಪ್ರತಿಭೆನ ಕಾಟುವಕ್ಕೆ ಒಂದು ನಲ್ಲ ವೇದಿಕೆ ಆಯ್ತಿಪ್ಪ ಅಂದ ಅಣಚಿ. ಈ ಸಂದರ್ಭದ ಚೆಕ್ಕರ ಕುಟುಂಬಕಾರ ಅಲ್ಲತೆ ಕನಪಟ್ಟವೆಂದುವ ಕೂಡಿಯಾಡಿ ತಿಂಜತ್ತು. ಭಾರತತ್ರ ಜಾನಪದ ಇತಿಹಾಸತ್ ಆದ್ಯವಾನ ಜಾನಪದ ಆಧಾರಿತ ಸಂಗ್ರಹ ಪುಸ್ತಕ ಪಟ್ಟೋಳೆ ಪಳಮೆನ ಪ್ರಕಟಣೆ ಮಾಡನ. ಜಾನಪದ ಬ್ರಹ್ಮಂದೇ ಪೆದಪೋನ ದಿವಂಗತ ನಡಕೇರಿಯಂಡ ಚಿನ್ನಪ್ಪ ಐಂಗಡ 150th ಪುಟ್ಟಿನ ನಾಳ್ರ ಮಾರಿಪತ್ ಕೊಡವಾಮೆರ ಕೊಂಡಾಟ ಸಂಘಟನೆಕಾರ ಕೊಡವ ಜಾನಪದ ನಾಳ ಪಿಂಜ ಕೊಡವಾಮೆ ಕಾಯಿತ ನೈಚಂಡುಳ್ಳ ಸುಮಾರು 250 ಜನಕ್ಕೆ ದಿವಂಗತ ಮುಕ್ಕಾಟಿರ ಶಿವಮಾದಪ್ಪ ಇಂಗಡ ಗ್ಯಾನತ್ ಸ್ಮರಣಿಕೆ ಕೊಡಪ